ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ ದಂಡ ವಿಧಿಸಲಾಗುತ್ತದೆ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಈಗ ಕೇಳಿ ಜೈವಿಕ ಪರತಂತ್ರ ಜೀವಿಗಳಿಂದ ಕೃಷಿ ಕುರಿತು ಹರಿಹರ ತಾಲೂಕು ಯಳವಟ್ಟಿ ಗ್ರಾಮದ ಕೃಷಿಕ ಜಿ ಶಂಕರಪ್ಪ ಅವರೊಂದಿಗೆ ಸಂದರ್ಶನ ರೈತ ಬಾಂಧವರೇ ಈ ದಿನ ನಮ್ಮ ಜೊತೆ ಹರಿಹರ ತಾಲೂಕು ಯಳವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಶಂಕರಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಅವರು ಜೈವಿಕ ಪರತಂತ್ರ ಜೀವಿಗಳನ್ನ ಬಳಸಿಕೊಂಡು ಕೃಷಿ ಮಾಡ್ತಿದ್ದಾರೆ ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ ಬೇರೆ ಬೇರೆ ತರ ಎಲ್ಲ ಕೃಷಿ ಮಾಡ್ತಾರೆ ಈ ತರ ಜೈವಿಕ ಪರತಂತ್ರ ಜೀವಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಕೃಷಿ ಮಾಡಬೇಕು ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ತಿಳಿಸಿಕೊಡ್ತಾರೆ ಶಂಕರಪ್ಪರ ಈ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಮಸ್ಕಾರ ಶಂಕರಪ್ಪರ ಈ ಕೃಷಿ ಬೋಧ ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು 1993 93 ಮಾಡ್ತಾ ಇದ್ರು ಯಾಕೆ ಕೃಷಿ ಬದುಕಿ ಬರ್ಬೇಕು ಅನಿಸ್ತು ನಿಮ್ಗೆ ವಂಶ ಪಾರಂಪರಿಕ ಕೃಷಿ ಮೊದಲು ನಮ್ಮ ಅಣ್ಣರು ತುಂಬಾ ಹೊಲಗಳನ್ನ ಈ ಬೇರೆಯವ್ರಿಗೆ ಕೊಡ್ತಿದ್ರು ನಮ್ದು 12 ಎಕರೆ ಇದ್ರು ಒಂದು ಬರೇ ಕೇವಲ 2 ಚೀಲಕ್ಕೆ 24 ಚೀಲ 30 ಚೀಲ ಅಷ್ಟೇ ತಂದು ಕೊಡೋರು ಅತಿವೃಷ್ಟಿ ಅನಾವೃಷ್ಟಿ ಆಗ್ಬಿಡೋದು ಪ್ರತಿ 2 ವರ್ಷಕ್ಕೊಂದ್ಸಲ ಮಾಡಲಾರ್ದ ಹಿಂಗೆ ಕೊಟ್ಬಿಡೋರು ಇತ್ತೀಚೆಗೆ ನಾವೇ ಬೆಳೆದ್ವಿ ಕಬ್ಬು ಬೆಳೆದ್ವಿ ಆಮೇಲೆ ಬೇರೆ ಬೇರೆ ಆಗಿ ಬೆಳೆದ್ವಿ ಈಗ ಏನ್ ಬೆಳೆ ಬೆಳೀತಾ ಇದೆ ಸರ್ ಸುಮಾರು ವರ್ಷದಿಂದನು ಇದು ತೆಂಗು 30 ಅಡಿಗೊಂದು ಅಡಿಕೆ 10 ಅಡಿಗೊಂದು ಹಾಕಿದ್ವಿ ಅದರಲ್ಲಿ ತೆಂಗಿನ ಮರಕ್ಕೆ ಕಪ್ಪು ತಲೆ ಹುಳ ತುಂಬಾ ತೊಂದರೆ ಮಾಡುತ್ತಿತ್ತು ಅದಕ್ಕೆ ದಾವಣಗೆರೆ ತೋಟಗಾರಿಕೆ ಇಲಾಖೆ ಒಳಗೆ ಪರತಂತ್ರ ಜೀವಿಗಳನ್ನು ಕೊಡ್ತಾದಾರೆ ತುಂಬಾ ಜನ ಅವನ್ನ ಬಳಸದೆ ಅಲ್ಲ ಸೌದು ಸುಮ್ಮನೆ ವೇಸ್ಟ್ ಆಗ್ತದ ಅದಕ್ಕೆ ಅವರು ತಯಾರು ಮಾಡದ ಬಿಟ್ಬಿಟ್ಟಿದ್ರು ನಾನು ನಮ್ಮ ತೋಟಕ್ಕೆ ಹೋಗ್ಬೇಕಾರ ಅವ್ರನ್ನೆಲ್ಲ ಕರೆದು ತೋರಿಸಿ ಕೆಲವು ಫೋಟೋಗಳನ್ನು ಹೊಡ್ಕೊಂಡು ದಾಖಲೆ ಸಮೇತ ತಮಗೆ ತೋರಿಸ್ತಾನೆ ಅವನ್ನ ಹಿಂಗ್ ಬಿಡ್ಬೇಕು ಕೈ ತುಂಬಾ ಅಂಗಿ ತೊಟ್ಕೊಂಡು ಅವು ಹೆಂಗೆ ಅಂದ್ರೆ ಈ ಮೆಣಸಿನ ಹೊಲದಾಗ ಮೆಣಸಿನ ಹುಳ ಚುಟ್ಟನ್ನು ಕಡಿದ್ಬಿಟ್ರೆ ಮೈಯೆಲ್ಲ ಗಂಧ್ರಕತಿ ಅದಕ್ಕೆ ಬಹಳ ಸೂಕ್ಷ್ಮ ಅವರು ಜೇನುತುಪ್ಪ ಹಾಕಿ ಪ್ರಣಾಳೆ ಸೀಸದೊಳಗೆ ಕೊಡ್ತಾರೆ ಅವು ಬಸ್ಸಿನೊಳಗೆ ಯಾರು ಸಿಗರೇಟು ಬೀಡಿ ಸೇರ್ಲಿಲ್ಲಂತ ಬಸ್ಗಳೇ ಹತ್ತಬೇಕು ಎಕ್ಸ್ಪ್ರೆಸ್ ಬಸ್ ಬಂದ್ ಕೂಡ್ಲೆ ಅವನ್ನ ಸೀದಾ ತೋಟಕ್ಕೆ ಹೋಗ್ಬೇಕು ಮನೆಯಾಗ ಊಟ ಮಾಡೋದು ತಿಂಡಿ ತಿನ್ನೋದು ಮಾಡಬಾರ್ದು ಅವು ಒಳಗೆ ಸ್ವಲ್ಪ ಹಾಕಿರ್ತಾರ ಜೇನುತುಪ್ಪನ ಆ ಟೆಂಪರೇಚರ್ಗೆ ಅವರು ಕೊಟ್ಟಿರೋ ಹುಳುಗಳು ಕೆಲವೇ ಗಂಟೆಗಳಲ್ಲಿ ತೋಟಕ್ಕೆ ಹೋಗ್ಬಿಡ್ಬೇಕು ಅವು ಅದೇ ತರನೇ ಫಾಲೋ ಮಾಡಿ ನಮ್ಮ ಹೊಲ ತುಂಬಾ ಅವೇ ತಯಾರಾಗ ಅಂತ ಸೃಷ್ಟಿ ಮಾಡಿಬಿಟ್ಟಾನೆ ಹಂಗಾಗಿ ಆಜುಬಾಜು ತೋಟಗಳು ನೋಡಿದ್ರೆ ನನ್ನ ತೋಟ ನೋಡಿದ್ರೆ ಒಂಥರ ಕಾಣ್ತತಿ ನೀವು ಮಾಡ್ರಪ್ಪ ಅವ್ರೇನು 20 ರೂಪಾಯಿ ಖಾಲಿ ಬಾಟ್ಲಿಗೆ ಅಷ್ಟೇ ಅವ್ರ ಚಾರ್ಜು ಅದು ವಾಪಸ್ ಕೊಟ್ರೆ ಮತ್ತೆ 20 ರೂಪಾಯಿ ರಿಟರ್ನ್ ಮಾಡ್ತಾರೆ ಅವು ಅಲ್ಲದ ಪಾಣಿ ಒಯ್ಬೇಕು ಸೈನ್ ಮಾಡಿ ಬರ್ಬೇಕು ಅಷ್ಟೇ ಈ ಪರತಂತ್ರ ಜೀವಿ ಅಂದ್ರೆ ಏನು ಪರತಂತ್ರ ಜೀವಿ ಅಂದ್ರೆ ಆ ಹುಳವನ್ನು ಇನ್ನೊಂದು ಹುಳ ತಿಂದು ಬದುಕುವುದೇ ಪರತಂತ್ರ ಜೀವಿ ಪರತಂತ್ರ ಜೀವಿ ಈಗ ಇತ್ತೀಚೆಗೆ ಕಟಗಿರ್ಬಿ ಅಂತ ಬಂದ್ಬಿಡ್ತಾವ ಆ ಕಟಗಿರ್ಬಿ ಸಾಮಾನ್ಯವಾಗಿ ನಿಮ್ಮಂತ ಅಧಿಕಾರಿಗಳು ನೋಡೇ ಅಲ್ಲ ಅವನ್ನ ಅದು ಒಂದ್ಸಲ ಕಡದ್ಬಿಟ್ರೆ ಕಾಲಿಗೆ ನೆತ್ತೆಲ್ಲ ಚುರು ಚುರು ಅಂತತಿ ಅದಕ್ಕೆ ಬಸಾಪಟ್ಟಣದೊಬ್ಬರು ಕುಂದೂರಾಗ ನನ್ನ ಮಗಳು ಕೊಟ್ಟದಾನಿ ಅಲ್ಲಿ ಕೃಷಿ ಇಲಾಖೆ ಒಳಗ ನಮ್ಮ ಮಗಳು ಹೋದಾಗ ಅವ್ರು ಹೇಳಿದ್ರು ಹಿಂಗೆ ಗೊದ್ದ ತಂದು ಬಿಡಮ್ಮ ಆ ಗೊದ್ದ ಬಿಟ್ರೆ ಆ ಕಟಗಿರ್ಬಿನ ಕಂಟ್ರೋಲ್ ಮಾಡ್ತಾವು ಅಂತ ನಾನು ಸ್ಯಾಂಪಲ್ಗೆ ಅವನ್ ಸ್ವಲ್ಪ ಬೆಲ್ಲ ಹಳ್ಳೆ ಒಳಗೆ ಹಚ್ಕೊಂಡು ಅವನ ಗೊದ್ದನ ಸ್ಟೋರೇಜ್ ಮಾಡ್ಕೊಂಡು ಒಂದ್ ಕವರ್ಗೆ ಒಂದ್ ಸ್ವಲ್ಪ ಉಸಿರಾಡ ಗಾಳಿ ಬಿಟ್ಕೊಂಡು ತಗೊಂಡೋಗಿ ತೋಟಕ್ ಬಿಟ್ಟೆ ಸುಮಾರು ಅವು ಎಷ್ಟಾಗಿದಾವು ಅಂದ್ರೆ ಅಸಾಧ್ಯ ಅಷ್ಟು ಸಂಖ್ಯೆಯಲ್ಲಿ ನಮ್ಗೆ ಗೊದ್ದಾಗಿದಾವು ಗೊದ್ದ ನಮಗೇನು ಮಾಡಲ್ಲ ಕಟಗಿರಿ ಕಡಿಸ್ಕೊಂಡ್ಬಿಟ್ರು ಇನ್ನೊಮ್ ಕಾಲು ಇಡೋದಾಗ ಕಷ್ಟಕತಿ ಅದು ಒಂದು ಪರತಂತ್ರ ಜೀವಿ ಆಮೇಲೆ ಹೀರೆಕಾಯಿಂದ ಸಿಪ್ಪಿರ್ತತಲ್ ಹೀರೆಕಾಯಿ ಒಣಗಿರೋದು ಬೀಜದೊಳಗೊಂದು ಟೊಳ್ಳಿರ್ತತಿ ಅದ್ರೊಳಗೆ ಕಣಜೀರಿಗೆ ಅಂತ ಅದಾವು ಕೇಳಿದಿರಿ ಕಡಜೀರಿಗೆ ಕೇಳಿ, ಆ ಕಡಜೀರಿಗೆ ಮುಟ್ಟಿದ್ರಷ್ಟ ನಮ್ಮನ್ನು ಕಡಿಯೋದು. ಅದು ಹಸುರುಳ ಗರಿ ಅಡಿಗಿರ ಎಲ್ಲಾ ಹುಳುಗಳನ್ನು ತಿಂದು ಜೀವನ ಮಾಡ್ತದೆ. ತುಂಬಾ ಜನ ಹೆಜ್ಜೆ ನಳಸೋದು, ಆ ರಾಮ್ ಗುಂಗಿ ಬೆಂಕಿ ಇಟ್ಟದು ಮಾಡ್ತಾರೆ, ಮಾಡಬಾರ್ದು. ಹೌದು, ಸುಮಾರು ದೇಶಗಳಾಗೆ ಜೇನು, ಸ್ಪೇನ್ ದೇಶದಾಗ ಜೇನು ಹುಳನೇ ಇಲ್ಲ, ಪರಾಗಸ್ಪರ್ಶನೇ ನಡೀತಾ ಇಲ್ಲ. ಇದೇ ಕಾಡಜ್ಜಿ ದಾವಣಗೆರೆ ತೋಟಗಾರಿಕೆ ಇಲಾಖೆ ಒಳಗ ನಮ್ಮನ್ನೊಂದು ಫಂಕ್ಷನ್ ಕರೆದಾಗ ಅದನ್ನ ಕೇಳಿಸ್ಕೊಂಬಂದು, ನಾವು ಯಾವ್ರೇ ಜೇನು ಉಳಿಸಕ್ ಹೋದ್ರೆ ದಯವಿಟ್ಟು ಕೈ ಮುಗಿತೀನಿ, ಹೊಡಿಬೇಡ್ರಿ ಅವನ್ನ, ಅದು ಪರತಂತ್ರ ಜೀವಿ. ಆ ಜೇನು ಮಕರಂದ ಅಷ್ಟೇ ಇರ್ತತಿ, ಆ ಕಣಜೀರಿಗೆ ಹಸುರುಳ ಹಿಡ್ಕೊಂಡ್ ತಿಂತತಿ. ಅದನ್ನ ನಾನು ಈಗಲೂ ಫಾಲೋ ಮಾಡ್ತಾನೆ, ನಾವು ಕಣಜೀರಿಗೆ ಇದ್ರೆ ಸಾಯಿಸಲ್ಲ, ಅವನ್ ತೋಟಕ್ಕೆ ತಗೊಂಡೋಗೇ ಬಿಡೋದು ನಾನು. ಈ ಪರತಂತ್ರ ಜೀವಿಗಳನ್ನ ಯಾವ್ಯಾವ ಬೆಳೆಗಳಿಗೆಲ್ಲ ಬಿಡಬಹುದು? ಎಲ್ಲಾ ಬೆಳೆಗಳಿಗೂ ಬೇಕಾಗದು. ಮೊದಲು ತರಕಾರಿ ಬೆಳೆಗಳಿಗೆ ಬೇಕದು ಪರತಂತ್ರ ಜೀವಿ. ಪರತಂತ್ರ ಜೀವಿ, ಹೌದು. ಈ ಪರತಂತ್ರ ಜೀವನ ಬಿಡದಂತ ಏನ್ ಉಪಯೋಗ ಆಗತ್ತೆ ರೈತರಿಗೆ? ರೈತರಿಗೆ ಬೆಳೆ ಹೆಚ್ಚಾಗತಿ. ಈಗ ನೋಡ್ರಿ, ಟಮಾಟೆ ಹಣ್ಣು ಹಿಡ್ಕೊಂಡ್ ತಿಂದ್ ಬಿಡ್ತಾವ ಹಸುರುಳ. ಹೌದು, ಅದಕ್ಕೆ ಕಣಜೀರಿಗೆ ಪರತಂತ್ರ ಜೀವಿ. ಹೌದ್ರ? ಹೌದು. ಆ ಕೊಟಗಿರುವಿನ ಬಗದ್ ಬಿಟ್ರೆ ಅಲ್ಲಿ ಏನು ಬೆಳೆನೇ ಬೆಳೆಯಲ್ಲ, ಬೇರೆಲ್ಲ ಕಡ್ದ್ ಬಿಡ್ತಾವ, ಗೂಡ್ ಕಟ್ತಾವ. ಅದಕ್ಕೆ ಪರತಂತ್ರ ಜೀವಿ ಬೇಕೇ ಬೇಕು. ನೋಡ್ರಿ, ಅವು ಸೀಡೆ, ಆ ಸೀಡ್ಗೆ ನಮ್ಮ ಸ್ನೇಹಿತರಿಗೆ ಹೇಳಿದ್ರು, ಅದನ್ನ ನೋಟ್ ಮಾಡ್ಕೊಂಡೆ, ಸ್ವಲ್ಪ ಬೆಲ್ಲ, ಅಂಟು ಬೆಲ್ಲ, ಅದನ್ನ ಸವರಿ ಬಿಟ್ರೆ ಅದನ್ನ ತಿನ್ನಕ್ ಇರಿಬ್ ಬರ್ತಾವ, ಕರಿ ಇರಿಬಿ, ಗೊದ್ದ, ಅವು ಆ ಸೀಡಿ ಎಲ್ಲ ಹಿಡ್ಕೊಂಡ್ ತಿಂತಾವ. ಸೀಡ್ ಮೆತ್ಕೊಂಡ್ಬಿಟ್ರೆ ಒಂದ್ ಹೂ ಬಿಡೋದಲ್ಲ, ಹೂ ಇಲ್ಲ ಅಂದ್ರೆ ಕಾಯಿ ಕಟ್ಟೋದ ಹೆಂಗ್ ಸರ್? ಹೌದು, ಹೌದ್ರ? ಹೌದು, ಹಂಗೆ. ಅದಕ್ಕೆ ಪರತಂತ್ರ ಜೀವಿಗಳೇ ಮೇನು. ಈ ಪರತಂತ್ರ ಜೀವಿಗಳು ನೀವು ನಿಮ್ಮ ಜಮೀನಲ್ಲಿ ಅಳವಡಿಸಿಕೊಂಡಾಗ ಯಾವ್ದೇ ರೀತಿ ರಾಸಾಯನಿಕ ಸಂಬಂಧಪಟ್ಟಂತ ಖರ್ಚು ಕಡಿಮೆ ಬರ್ತದೆ ರಾಸಾಯನಿಕದ್ದು? ಮನೆಗೆ ಯಾವ್ದೇ ಕ್ರಿಮಿನಾಶಕ ಸಿಂಪಡಣೆ ಮಾಡಂಗಿಲ್ಲ, ಮಾಡಕ ಕಡಿಮೆ ಖರ್ಚು ಬರ್ತದೆ. ನೋಡ್ರಿ, ಕ್ರಿಮಿನಾಶಕ ಬದಲು ಈ ಬಿಸಿನೀರಿನಲ್ಲಿ ಹಿಂಗನ್ನ ಬಿಸಿ ನೀರು ಚೆನ್ನಾಗಿ ಬಿಸಿನೀರು ಕಾಯಿಸಿ ಅದ್ರಾಗ ಹಿಂಗ್ ಹಾಕೋದು, ಹಿಂಗ್ ಹಾಕಿ ನೀರು ಜಾಸ್ತಿ ಹಾಕಿ ಅಂತ ಕಲಿಸಿ ಸ್ವಲ್ಪ ಬೇವಿನ ಎಣ್ಣೆ ಕೃಷಿ ಇಲಾಖೆ ಒಳಗೆ ಕೊಡ್ತಾರೆ, ತೋಟಗಾರಿಕೆ ಇಲಾಖೆ ಕೊಡ್ತಾರೆ, ಆ ಬೇವಿನ ಎಣ್ಣೆ ಹಾಕಿ ಸ್ಪ್ರೇ ಮಾಡಿಬಿಟ್ರೆ ಅದು ಪರತಂತ್ರ ಜೀವಿ ಕಂಟ್ರೋಲ್ ಮಾಡತೈತಿ. ಈ ಕೃಷಿಯಲ್ಲಿ ಪರತಂತ್ರ ಜೀವಿಗಳನ್ನ ಬಳಸ್ತಾ ಇದ್ರಲ್ಲ, ಈ ಬಳಸೋದ್ರಿಂದ ಏನಾದ್ರೂ ನಿಮ್ಮಲ್ಲಿ ಇಳುವರಿ ಪ್ರಮಾಣ ಜಾಸ್ತಿ ಆಗಿದೆಯಾ? ಹೌದು, ಇಳುವರಿ ರುಚಿ ಬರ್ತತಿ, ಟೇಸ್ಟ್ ಬರುತ್ತೆ. ಹೌದು, ಯಾವುದೇ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಕಾಯಿ ಆಗಿರ್ಬೋದು, ಅದನ್ನು ನಾವು ಆಹಾರದಲ್ಲಿ ಉಪಯೋಗಿಸ್ಕೊಂಡಾಗ ಬೇರೆ ನಾವು ರಾಸಾಯನಿಕ ಕೃಷಿ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಿರೋದಕ್ಕಿಂತ ಇದು ಹೆಚ್ಚು ರುಚಿ ಇರುತ್ತೆ. ಹೌದೌದು, ಈ ನಮ್ಮ ಲೈನ್ಗೆ ಸುಮಾರು ತೋಟಗಳದಾವೆ, ಅವರು ಒಂದು 500 ತೆಂಗಿನಕಾಯಿ ಇಟ್ಟರು ನಮ್ಮದೇ ಇದು ಕಾಯಿ ಕೊಬ್ಬರಿ ಅಂತ ಬಾಯಾಗ ಹಾಕಿ ಅಂದ್ಕೂಡ್ಲೇ ಹೇಳ್ತಾನೆ ನಾನು, ಅಷ್ಟು ರುಚಿಯಾಗಿರ್ತದೆ ಅದು. ಬೇಕಾದ್ರೆ ಇನ್ನೊಂದ್ಸಲ ಬಂದ ನಿಮಗೆ ತರ್ತಾನೆ ಅದು ಕಾಯಿ, ಅಷ್ಟು ಒಣ ಕೊಬ್ಬರಿನೂ ಅಷ್ಟೇ ರುಚಿ, ರುಚಿ ಇರುತ್ತೆ, ತೆಂಗಿನಕಾಯಿನೂ ಅಷ್ಟೇ ರುಚಿ. ನೋಡಕ್ ದಪ್ಪನಾಗಿದ್ದ ಸಾಪ್ಗಿದ್ರೆ ಅದು ಟೇಸ್ಟ್ ಆಗಲ್ಲ, ಸಾರು ಆಗಲಿ ಪಲ್ಯನೂ ಆಗಲಿ. ಈಗ ಯಾವ್ದೋ ರೈತರು ಈ ಕೃಷಿಯಾಗಿ ಪರಂತ್ರ ಜೀವಿಗಳನ್ನ ಬಳಸಬೇಕಾದ್ರೆ ಅವ್ರಿಗೆಲ್ಲ ಒಂದು ತರಬೇತಿ ಬೇಕಾಗುತ್ತೆ, ಟ್ರೈನಿಂಗ್ ಬೇಕಾಗುತ್ತೆ. ನೀವೆಲ್ಲಾದ್ರೂ ಈ ತರಬೇತಿ? ಹೌದು, ತರಬೇತಿ ಕತ್ಲಗೇರಿ ಫಾರಂನಾಗ ಹೋಗಿದ್ದೀನಿ, ಕಾಡಜ್ಜಿ ತರಳುಬಾಳು ಕೃಷಿ ಕೇಂದ್ರಕ್ಕೆ ಸುಮಾರು ಸಲ ಬಸಂಗೌಡರು, ಆಮೇಲೆ ದೇವರಾಜ್ ಸರ್, ಆಮೇಲೆ ಮಲ್ಲಿಕಾರ್ಜುನ್ ಸರ್ ಅವತ್ತು ಐನಳ್ಳಿ ಕರ್ಕೊಂಡು ಹೋಗಿದ್ರು ಆ ಸಿರಿಧಾನ್ಯ ಮೇಳಕ್ಕೆ, ಅಲ್ಲಿ ಒಂದು ನೋಟ್ ಪಾಯಿಂಟ್ ಮಾಡ್ಕೊಂಡ್ ಬಂದ್ ಹಂಗೆಲ್ಲ ಹೋಗ್ಬೇಕು, ಕರೆದ್ರು ಹೋಗೋದೇ ಅಲ್ಲ ಜನ. ಆಮೇಲೆ ಹರಿಹರ ಸಂತೋಷ್ ಕುಮಾರ್ ತೋಟಗಾರಿಕೆ ಬೆಂಗಳೂರು ಹೆಸರುಘಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನೋಡ್ರಿ, ನಾವು ಒಂದು ಕೆಜಿ ಭತ್ತ ಬೆಳೆಯಕ್ಕೆ ಎಷ್ಟು ಲೀಟರ್ ನೀರು ಬೇಕು? 800 ಲೀಟರ್ ನೀರು ಬೇಕು ಅಂತ ಶಿಫಾರಸ್ ಐತಿ ಒಂದು ಕೆಜಿ ಸರ್ಕಾರಿ ಇದ್ರೆ 800 ಲೀಟರ್, 900 ಲೀಟರ್ ನಾವು ಬೆಳೆಸೋದು 10,000 ಲೀಟರ್ ನೀರು. ನಮ್ಮ ರೈತರಿಗೆ ಓರ್ ತುಳಿಯೋದಲ್ಲ, ನೀರು ಮೇಂಟೈನ್ ಮಾಡಲ್ಲ, ಹರಿ ಹರಿ ಹರಿಸಿ ನೀರ ಹೊಲ ಎಲ್ಲ ಬೆಂಡಾಯ ಹೋಗತಿ. ನೀರಿನ ಸುಮ್ಮನೆ ವೆಚ್ಚ 3,800 ಎಕರೆ ನೀರು ಯಥೇಚ್ಛ ಬಳಸಿ ಕರ್ಲಾಗೈತಿ. ನಾವು ಭೂಮಿಗೆ ನೀರು ಹೆಚ್ಚು ಬಳಸೋದ್ರಿಂದ ಭೂಮಿ ಕರ್ಲಾಗೈತಿ. ಆಮೇಲೆ ಡ್ರಿಪ್ ಮುಖಾಂತರನೇ ಬಿಡ್ಬೇಕು, ಇಲ್ಲ ಸ್ಪ್ರಿಂಕ್ಲರ್ನಾಗೆ ಬಿಡ್ಬೇಕು, ಇಲ್ಲ ಹನಿ ನೀರಾವರಿ, ತುಂತುರು ನೀರಾವರಿ ಇದನ್ನ ಬಳಸಿದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಸುಮ್ನೆ ಮನೆ ಟ್ಯಾಕ್ಟರಿ ಐತಿ ಬರ ಬರ ಬರ ಹೊಲ ಹೊಡೆದ್ ಬಿಟ್ರೆ ಭೂಮಿನೂ ಹಾಳಾಕತಿ, ಗಟ್ಟಿಯಾಕತಿ. ಹೌದು, ಭೂಮಿ ಗಟ್ಟಿ ಆಗ್ಬಿಟ್ರೆ ಅದು ಇಳುವರಿ ಬೇರ್ ಹೋಗಲ್ಲ ಒಳಕ. ಹೌದು, ಆ ಫಾರ್ಮ್ ಟಿವಿ ಅಂತ ಒಂದ್ ಬಂದದ ಸರ್, ವೆಂಕಟರಮಣ ಹೆಗಡೆ ಅವರು, ಅವ್ರು ಮೊನ್ನೆ ಹೇಳಿದ್ರು, ಅದನ್ನ ಫಾಲೋ ಮಾಡಿದ್ವಿ ನಾವು. ನೋಡು, ಸುಳಿ ಒಂದ್ ಸ್ವಲ್ಪ ಇದಾದ್ರೆ ಉಪ್ಪು ಹಾಕ್ಬೇಕಂತ. ನಾವ್ ಎಷ್ಟೇ ಔಷಧಿ ಹಾಕಿದ್ರೆ 3-4 ದಿವಸದಾಗ ಔಷಧಿ ಖಾಲಿ ಆಗ್ಬಿಡ್ತತಿ. ಹೌದು, ಅದೇ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಒಂಥರ ಪರತಂತ್ರ ಜೀವಿ ಇದ್ದಂಗೆ, ಆ ಹುಳ ಅಲ್ಲಿ ಕಾಲಿಡಲ್ಲ, ಹೋಗ್ಬಿಡ್ತತಿ. ಈ ಪರತಂತ್ರ ಜೀವನ ಬಳಸಬೇಕಾದ್ರೆಲ್ಲ ತರಬೇತಿ ಪಡ್ಕೊಂಡ್ ಬಂದ್ವಿ, ಟ್ರೈನಿಂಗ್ ಎಲ್ಲ ಹೋಗಿದ್ವಿ ಅಂತಂದ್ರೆ ಅದ್ರಲ್ಲೆಲ್ಲ ಏನೇನು ಹೇಳ್ಕೊಟ್ರು ನಿಮ್ಗೆ? ಅವರು ತೋರಿಸಿದ್ರು ಸರ್ ಎಲ್ಲ, ಹಿಂಗ್ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಅಂತ. ಈ ಪರತಂತ್ರ ಜೀವಿಗಳನ್ನ ನಿಮ್ ಊರಲ್ಲೆಲ್ಲ ನೀವು ಒಬ್ಬರೇನ ಉಪಯೋಗಿಸೋದ್ರಿಂದ ಬೇರೆ ಯಾರನ್ನ ರೈತರು ಉಪಯೋಗಿಸ್ತಾರೆ? ಮಾಡ್ತಾರೆ ಸರ್, ಮಾಡ್ತಾರೆ. ಮಂಜಾನಾಯ್ಕ ಅಂತ ಅದಾರ, ಅವರು ಮಾಡ್ತಾರೆ. ಮೆಣಸು ಬೆಳೆದು ನಮ್ಮ ದಾವಣಗೆರೆ ಜಿಲ್ಲೆ 1ನೇ ನಂಬರ್ ಪ್ರಶಸ್ತಿ ತಗೊಂಡಾರ ಅವ್ರು. ಮತ್ತೆ ನೀವು ಈ ಪರತಂತ್ರ ಜೀವಿಗಳನ್ನ ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸ್ತಾ ಇದ್ರ? ಪರತಂತ್ರ ಜೀವಿ ಮೇನ್ ತೆಂಗಿನ ಮರಕ್ಕೆ ಬೇಕದು. ತೆಂಗಿನ ಮರ ಮತ್ತೆ ಈಗ ಎಲ್ಲರಿಗೆಲ್ಲ ಅಡಿಕೆಗೆ ಹೊಂಟು ಬಿಟ್ಟಾರ, ಅಡಿಕೆಗೆ ಬೇಕು. ಆಮೇಲೆ ಈಗ ಇಪ್ಪಟ ಮೆಣಸು ಹಾಕ್ತಾ ಇದಾವೆ, ನಾವು ಮೆಣಸು ಹಾಕ್ತೇವೆ ಈಗ ನೆಕ್ಸ್ಟ್. ಆ ಮೆಣಸಿನ ಅಡಿ ಎಲೆ ಅಡಿಗೆ ಹಸುರುಳ ಬರ್ತಾವ. ಹೌದು, ಆ ಹಸುರುಳ ತಿನ್ನಕ ಆ ಪರತಂತ್ರ ಜೀವಿನೇ ಬೇಕು. ಅದು ಹಗಲಲ್ಲ ಔಷಧಿ ಹೊಡೆದ್ಬಿಟ್ರೆ ಸತ್ತೋಗ್ಬಿಡ್ತೈತಿ. ಬಹಳ ಸೂಕ್ಷ್ಮ ಬೆಳೆಯವು. ಈ ಪರತಂತ್ರ ಜೀವಿಗಳಿಂದ ಎಷ್ಟೊಂದೆಲ್ಲ ಉಪಯೋಗ ಐತೆ ಅಂತ ಗೊತ್ತಿದ್ದು ಯಾಕೆ ನಮ್ಮ ರೈತರು ಹೆಚ್ಚು ಬಳಸಲಾರ್ದ? ಕಷ್ಟಪಡಲಾರ್ದ. ಮೆಕ್ಕೆಜೋಳ ಬೆಳೆದ್ಬಿಡದಪ್ಪ, ಅದ್ರ ಒಟ್ಟು ದನಿಗೂ ಬರಲ್ಲದು, ತಿನ್ನದೇ ಅಲ್ಲ, ಹಾಲ ಕೊಡಲ್ಲ ಅವು. ಮೆಕ್ಕೆಜೋಳ ಸೂರ್ಯಕಾಂತಿ ಬೆಳೆದ್ರೆ ಭೂಮಿ ಬರಡಕತ್ತ. ನಾವು ನೋಡ್ರಿ ಈಗ 4 ವರ್ಷ ತಡಕಿ ಹಾಕಿ ಪ್ರತಿ ಬೆಳೆನೂ ದ್ವಿದಳ ಧಾನ್ಯ, ಅಲಸಂದಿ, ಸೋಯಾಬೀನ್, ಮತ್ತ ಅಲಸಂದಿ, ಮತ್ತ ಸೋಯಾಬೀನ್, ಸೆಣಬು, ಆಮೇಲೆ ಡಯಂಚ, ಈ 4 ನಮೂನಿ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಅಡಿಕೆಯನ್ನ ಮಲ್ಸಿಂಗ್ ಮಾಡಿ ನಮಗೆ ಎಷ್ಟು ಬೇಕಷ್ಟು ಬೀಜ ಕೊಯ್ಕೊಂತವಿ, ಮತ್ತು ಬೀಜ ಉಗ್ಗಕ್ ಬೇಕಾಗತ್ತೆ ಅಂದಂಗೆ ಮತ್ತೆ ಕಂಟಿನ್ಯೂ ಮಾಡ್ತೇವೆ. ಆತರ ಅಂತರ ಬೆಳೆಗಳನ್ನ ಎಷ್ಟು ದಿವಸ ಬೆಳೆಸಿ ಅದರೊಳಗಡೆ ಮಲ್ಚ್ ಮಾಡ್ಬೇಕು? 3 ತಿಂಗಳು ಬೆಳೆಸ್ಬೇಕು. ಅವರು 60 ದಿನ ಸಾಕು ಅಂತಾರೆ, ಕಾಳಾದ್ರೆ ನಮಗೆ ಒಂದ್ ಸ್ವಲ್ಪ ತಕ್ಕನಕ್ ಬರ್ತೈತಿ ಅಂದ್ರೆ ನಾವು 3 ತಿಂಗಳು ಸೀದಾ ಬೆಳೆಸ್ತೇವೆ. 3 ತಿಂಗಳು ಬೆಳೆಸಿ ನಂತರ ಮಲ್ಚ್ ಮಾಡ್ತೇವೆ, ಮಲ್ಸಿಂಗ್ ಮಾಡ್ತೇವೆ. ನೆಕ್ಸ್ಟ್ ಊಟಿಗೆ ಅಂತ ಊಟಕ್ಕೂ ಅನುಕೂಲ ಆಗತ್ತೆ, ಚೆನ್ನಾಗತ್ತೆ, ಅನುಕೂಲ ಆಗ್ತಾ ಇದೆ. ಈಗ ಈ ಪರತಂತ್ರ ಜೀವಿಗಳನ್ನ ಬಳಸ್ತಾ ಇರೋದ್ರಿಂದ ನಿಮ್ಮ ಒಂದು ಬೆಳೆಗಳಲ್ಲಿ ಇಳುವರಿ ಪ್ರಮಾಣ ಜಾಸ್ತಿ? ಹೌದು, ರುಚಿಯಾಗಿರ್ತತಿ ತಿನ್ನಕ್ಕೆ, ಔಷಧಿ ಖರ್ಚು ಕಡಿಮೆ ಬರ್ತೈತಿ, ಬೆಳೆ ಸಮೃದ್ಧ ಬೆಳೆ ಬರ್ತದೆ, ಸಮೃದ್ಧ ಬೆಳೆ ಬರುತ್ತೆ. ಆಮೇಲೆ ಶೈನಿಂಗ್ ಕಾಣ್ತತಿ, ಗುಣಮಟ್ಟ ಚೆನ್ನಾಗಿರುತ್ತೆ. ಎಸ್, ನಾವು ಮಾರಾಟ ಮಾಡಿ ನನಗೆ ಬೇಕದು ಅಂತ 2 ರೂಪಾಯಿ ಜಾಸ್ತಿ ಕೊಡ್ತಾರೆ, ಅದಕ್ಕೆ ತಗನಾರೇ ಕೊಡ್ತಾರೆ. ಈ ಪರತಂತ್ರ ಜೀವಿಗಳನ್ನ ಬರೀ ತೋಟಗಾರಿಕೆ ಬೆಳೆಗಳಲ್ಲಿ ಮಾತ್ರ ಉಪಯೋಗಿಸ್ಬೇಕು, ಅಲ್ಪಾವಧಿ ಬೆಳೆಗಳಲ್ಲಿ ಉಪಯೋಗಿಸ್ಬೋದು? ತರಕಾರಿಗೂ ಬೆಳೆಸ್ಬೋದು ಸರ್. ಅದು ಸಣ್ಣದೊಂದು ಬಗ್ ಅಂತಂದು ಬರ್ತತಿ, ಅದು ಬರೀ ಜಿಟ್ಟಿಗಳನ್ನ ಮಾತ್ರ ಹಿಡ್ಕೊಂಡ್ ತಿಂತತಿ. ಅವು ಎಗ್ ಸಿಗ್ತಾವ ಸಾವು 20 ರೂಪಾಯಿ ಒಂದು ಸಣ್ಣ ಪೇಪರ್ನಾಗೆ ಎಗ್ ಹಾಕಿರ್ತಾರೆ, ಅದನ್ನ ಕಟ್ ಮಾಡಿ ಒಂದು ಕಡ್ಡಿ ತಗೊಂಡ್ ಸಿಗಿಸಿಬಿಟ್ರೆ ಅದ್ರ 2-3 ದಿವಸಕ್ಕೆ ಮರಿಯಾಗಿ ಬರ್ತಾವ ಹೊರಕ್. ಅವೆಲ್ಲ ಜಿಟ್ಟೆ ಆಗಿ ಆ ಜಿಟ್ಟೆ ತಗರಿ ಕಾಳದಂಗ ಇರ್ತದ ಜಿಟ್ಟೆ, ಅದು ಇಂಗ್ಲಿಷ್ ಏನೋ ಬಗ್ ಅಂತಾರ ಅದಕ್ಕೆ, ಅದು ಆ ಪಕ್ಕ ಜಿಟ್ಟಿಗಳನ್ನ ಗಂಡು ಜಿಟ್ಟಿಗಳನ್ನ ಹಿಡಿಡ್ಕೊಂಡ್ ತಿಂತತಿ. ಅದು ಪರತಂತ್ರ ಜೀವಿ, ಅವನ್ನೆಲ್ಲ ಮಾಡ್ಯಾವ ನಾವು. ಅವು ದಾವಣಗೆರೆಗೂ ಸಿಗ್ತವೆ, ಹರಿಹರದಾಗೂ ಸಿಗ್ತಾವೆ, ಮಲೆಬೆನ್ನೂರು ಈ ಕೃಷಿ ಇಲಾಖೆಗೂ ಹೇಳಿದ್ರೆ ಸಾಕು ತಂದು ಕೊಡ್ತಾರೆ ಅವರೇ. ಈಗ ನಾವು ಈ ಜೈವಿಕ ಪರತಂತ್ರ ಜೀವಿಗಳಾದ್ರೆ ಬೇರೆ ಬೇರೆ ಕಡೆ ಈಗ ವಿಜ್ಞಾನ ಕೇಂದ್ರಗಳಲ್ಲೆಲ್ಲ ಸಿಗುತ್ತೆ. ಈ ಕೃಷಿಯಲ್ಲಿ ಬಳಸಂತ ಈ ಪರತಂತ್ರ ಜೀವಿಗಳನ್ನ ನೀವು ಎಲ್ಲಿ ತಗೊಂಡ್ಬರ್ಬೇಕು? ದಾವಣಗೆರೆ ಪ್ರಯೋಗಶಾಲೆಯಾಗ ಸಿಗ್ತಾವ, ಅಲ್ಲೇ ತಡಬಳ ಕೃಷಿ ಅಲ್ಲೂ ಸಿಗ್ತತಿ. ಸರ್ಕಾರಿ ಪ್ರಯೋಗಶಾಲೆ ತೋಟಗಾರಿಕೆ ಇಲಾಖೆ ಒಳಗೆ ಹಿಂದ್ಗಡಿಗೆ ಐತಿ, ಅಲ್ಲೇ ಸಿಗ್ತಾವ. ಅಲ್ಲೇ ಸಿಗ್ತಾವ. ಸಾಕಷ್ಟು ಜನ ಉಪಯೋಗಿಸ್ತಾರ? ಉಪಯೋಗಿಸ್ತಾರೆ, ಕಡಿಮೆ ಜನ ಉಪಯೋಗಿಸ್ತಾರೆ, ಎಲ್ಲರೂ ಉಪಯೋಗಿಸ್ಬೇಕು, ಮಾಡಲ್ಲ. ಸರ್ಕಾರ ಯಥೇಚ್ಛವಾಗಿ ತಯಾರು ಮಾಡ್ತತಿ, ವೇಸ್ಟ್ ಆಗ್ತದ. ಏನ್ ಕಾರಣ ಅಂತ್ರಿ? ಯಾಕೆ ಕಷ್ಟ ಪಡ್ಲಾರ್ದ? ಈಗ ಬಾಯಿ ಸಿಗರೇಟ್ ಇಕ್ಕೊಂಡು ಗುಟ್ಕಾಕ್ಯಂದು ಸತ್ತೋಗ್ಬಿಡ್ತಾವ, ಸ್ಮೆಲ್ ಬಡಿಬಾರ್ದು. ತುಂಬಾ ಸೂಕ್ಷ್ಮ ಸೂಕ್ಷ್ಮ ಪರತಂತ್ರ ಜೀವಿಗಳು ಅವೆಲ್ಲ ಫ್ರಿಡ್ಜ್ನಾಗೆ ಕೋಲ್ಡ್ ಸ್ಟೋರೇಜ್ನಾಗ ಇರ್ತಾವಲ್ಲ, ಅವಕ್ಕೆ ಹೊಗೆ ಸೊಪ್ಪು ಸಿಗರೇಟಿನ ಹೊಗೆ ಬಡಿಬಾರ್ದು. ಈಗ ನಮ್ಮ ರೈತರು ಇಷ್ಟೊಂದು ಉಪಯೋಗ ಇದೆ ಪರತಂತ್ರ ಜೀವಿಯಿಂದ, ಇದು ಉಪಯೋಗಿಸ್ಬೇಕು ಅಂತ ಏನಾದ್ರೂ ಸಾಕಷ್ಟು ಹೆಚ್ಚಿನ ಮಾಹಿತಿ ಜನಗಳಿಗೆ ತಲುಪಿಲ್ಲ ಅಂತಾರೆ, ಪ್ರಚಾರ ಆಗಿಲ್ಲ ಅಂತಾರೆ, ಅಥವಾ ವಿಜ್ಞಾನಿಗಳು ಅಧಿಕಾರಿಗಳ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಮಾಡಬೇಕು? ಮಾಡಿದ್ರೆ ಬಳಸ್ತಾರೆ, ನಿಜವಾಗ್ಲೂ ಬಳಸ್ತಾರೆ. ಈಗ ನಮ್ಮೂರ ಮೊದಲು ಎಕರೆಗೆ 1 ಕ್ವಿಂಟಲ್ ಯೂರಿಯಾ ಗೊಬ್ಬರ ಹಾಕ್ತಿದ್ರು. ಹೌದು, ಈಗ ನನ್ನ ನೋಡಿ ಎಲ್ಲರೂ ಕಡಿಮೆ ಮಾಡ್ಕೊಂತ ಕಡಿಮೆ ಮಾಡ್ಕೊಂತ ಇಡೀ ಊರ ಕಮ್ಮಿ ಮಾಡೈತಿ. ಯೂರಿಯಾ ಗೊಬ್ಬರ ಹಾಕಿ ಜಟ್ಟಿಗೆ ಬೆಂಕಿ ರೋಗ ಬಂದ್ಬಿಡೋದು, ಈ ಬೆಂಕಿ ರೋಗನೇ ಹೋಗ್ಬಿಡತಿ. ಪ್ರಾರಂಭದಲ್ಲಿ ನೀವು ಬಳಸಕ್ಕೆ ಪ್ರಯತ್ನ ಪಟ್ಟಿರಲ್ಲ, ಅವಾಗೆಲ್ಲ ಜನ ಏನಂತ ಇದ್ರು? ನಗರ್ ಇವೇನು ಗಾತ ಹೊಡಿತಾನೆ ಅನ್ನೋರು. ಅವನ್ನ ಯಾವ ಸಮಯದಲ್ಲಿ ಬಿಡಬೇಕು ಪರತಂತ್ರ ಜೀವಿಗಳನ್ನ ನಿಮ್ಮ ತೋಟಗಾರಿಕೆ? ಬೆಳಗ್ಗೆನೆ ಬಿಡಬೇಕು, ಬೆಳಗ್ಗೆ ಟೈಮ್ ಬಿಡಬೇಕು, ಬಿಸಿಲು ಏರೋದ್ರಾಗ ಬಿಡಬೇಕು, ಬಿಸಿಲು ಇಳಿಯುವತ್ತನಾಗ ಬಿಡಬೇಕು. ಯಾವ ಪ್ರಮಾಣದಲ್ಲಿ ಬಿಡ್ಬೇಕು ಅಂತ ಗೊತ್ತಾ? ಈಗ ಒಂದು ಅವ್ರು ಹೇಳ್ತಾರೆ ಸರ್, ಹೇಳ್ತಾರೆ ಎಷ್ಟು ಎಕರೆ ಐತಿ ಅಂದ್ರೆ ಇಷ್ಟೇ ಪ್ರಮಾಣದ ವೈರಿ ಅಂತ. ಅದು ತುಂಬಾ ಖರ್ಚು ಕಡಿಮೆನಾ? ಕಡಿಮೆ ಖರ್ಚು, ಏನೇನಿಲ್ಲ, ನಮ್ ಬಸ್ಸಿನ ಚಾರ್ಜ್, ಬೈಕಿಗೆ ಹೋದ್ರೆ ಪೆಟ್ರೋಲ್ ಚಾರ್ಜ್ ಚಾರ್ಜ್ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾರ? ಎಷ್ಟು ಕೇಳ್ತಿ ಅಲ್ಲ, ಅದು ನಿಗದಿತ ಪ್ರಮಾಣ ಇರ್ತದೆ, ಇಷ್ಟು ಎಕರೆಗೆ ಇಷ್ಟು ಬೆಳೆಗೆ ಇಷ್ಟೇ ಬೇಕಪ್ಪ, ಇಷ್ಟು ಗಿಡಕ್ಕೆ ಇಷ್ಟು ಅಂತ ಇಷ್ಟು ಅಂತ. ಅದನ್ನ ನಾವು ಕೃಷಿಯಲ್ಲಿ ಅಳವಡಿಸ್ಬೇಕಾದ್ರೆ ಯಾವ ತರ ಪದ್ಧತಿಗಳು ಅಳವಡಿಸ್ಕೋಬೇಕು? ನಾವು ಕೈ ಕಡಿದಂಗೆ ಫುಲ್ ಶರ್ಟ್ ಹಾಕ್ಯಬೇಕು, ಬಟನ್ಸ್ ಎಲ್ಲ ಹಾಕ್ಯಂಡು ಟೋಪಿ ಹಾಕಿಂದ ತಲೆ ಮೇಲೆ ಎಲ್ಲಾರ ಹೋದ್ರೆ ಕಡ್ದು ಬಿಡ್ತಾವ, ಹೆಲ್ಮೆಟ್ ತರ ಸುಧಾರಿಸ್ಕೋಬೇಕು. ಟೋಪಿ ಹಾಕಿ ಕನ್ನಡಕ ಹಾಕ್ಯಂದ ಹೋದ್ರೆ ಸಾಕು, ಏನು ಮಾಡಲ್ಲ. ಆ ಕುಂತಾಗ ಪಟ್ಟನ ಹೊಡಿಬಾರ್ದು, ಸುಂಗ ಸೂಕ್ಷ್ಮ ಬಿಟ್ಬಿಟ್ರೆ ಅದು ಕುಂತ ಎದ್ದೋಗ್ಬಿಡ್ತತಿ. ಕುಂತರು ಅದೇ ತಾನೇ ತಾನೇ ಎದ್ದೋಕತಿ. ಅಂದ್ರೆ ಗಿಡಗಳಿಗೆ ಮೇಲ್ಗಡೆ ಬಿಡ್ಬೇಕು ಹೆಂಗೆ ಅದು? ಹಾ, ಮರ ಹತ್ತಿಸ್ಬೇಕು, ಮರ ಹತ್ತಿಸ್ಬೇಕು, ತೆಂಗಿನ ಮರ, ಅಡಿಕೆ ಮರ ಹತ್ತಿಸಿದ್ರೆ ಅದ ಹಿಂಗ್ ಹಿಡ್ಕಂದ್ರೆ ಸಾಕು, ಓಡೋಕತ್ತದ. ನಮ್ ಕಣ್ಣಿ ಕಾಣ್ತಾವ? ಕಾಣ್ತಾವ ಸರ್, ಕಾಣ್ತವೆ. ಆ ಕಾಣ್ಲಿಲ್ಲದ್ದು ಅಂದ್ರೆ ಆ ಬಡ್ ಬಗ್ಸ್ ಅಂತ ಐತಲ್ಲ, ಅದು ಕಾಣಲ್ಲ, ಅದು ಕಸಕಸೆ ಎಗ್ಗದ್ದಂಗ ಇರ್ತತಿ. ಅದನ್ನ ಒಯ್ದು ಅಲ್ಲಿ ಪಂಚ್ ಮಾಡಕ್ಕೂ ಇಲ್ಲ ಕಡ್ಡಿ ಸಿಗಿಸಿ ದಾರ ಕಟ್ಟಿದ್ರೆ ಎಲ್ಲ ಹೋಗ್ಬಿಡ್ತಾವ. ಹತ್ತು ಮೀಟ್ರಿಗೆ, ಹತ್ತು ಗುಂಟಿಗೆ ಒಂದೊಂದ್ ಹತ್ರ ಬತ್ತಗದ್ದಿಗೆ ಇಟ್ಟರೆ ಹೋಗ್ಬಿಡ್ತತಿ. ಅಲ್ಲ, ಒಂದ್ ತೆಂಗಿನ ಗಿಡಕ್ಕೆ ಅಥವಾ ಇತರ ತೋಟಗಾರಿಕೆ ಬೆಳೆಗಳಿಗೆ ಇಷ್ಟೇ ಬಿಡಬೇಕು ಪರತಂತ್ರ ಜೀವಿಗಳು ಅಂತ ಏನಾದ್ರು ಪ್ರಮಾಣ ಇರುತ್ತೆ? ಐತಿ ಐತಿ ಐತಿ, ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ ಇಷ್ಟೇ ಪ್ರಮಾಣದ ಒಂದ್ ಎಕರೆಗೆ ಇಷ್ಟು ಅಂತ. ಇಷ್ಟು ಅಂತ ಎಷ್ಟು ಮರ ಅದಾವ ಅಂತ ಕೇಳಿ ಅಷ್ಟು ಮರಕ್ಕೆ ಅಷ್ಟೇ ಕೊಡ್ತಾರೆ. ಆಮೇಲೆ ಈಗ ಅಂದ್ಮೇಲೆ ನಾನು ಕಣಜೀರಿಗೆ ಹುಳ ಸಾಕ್ಬೇಕು ಅಂದ್ರೆ ನಾವೇನ ಹುಳ ಹಿಡ್ಕೊಂಡ್ ಬರಕ್ ಹೋಗೋದ್ ಬೇಡ, ಅವನ್ನೂ ಕೊಡ್ತಾರೆ. ಆ ಲಾಟಿನ್ ಗ್ಲಾಸ್ನಾಗ ಹಾಕಿ ಕೊಡ್ತಾರೆ, ಅದು ಬಾಳಿ ಕಷ್ಟ. ಆ ಒಯ್ಯೋದಾಗ್ಲಿ ಬಿಡೋದಾಗ್ಲಿ, ಅದನ್ನ ನಾವೇ ಅಲ್ಲಿ ಹೊಲ್ದಾಗ ಬಂದ್ ಕುಂದ್ರಬೇಕು ಅಂದ್ರೆ ನಾವು ಹೀರೆಕಾಯಿ ಇದು ಒಣಗಿದ್ದಿರ್ತದಲ್ಲ, ಅದನ್ನ ಒಯ್ದು ತೊಯ್ದಂಗ ಅದನ್ನ ಮ್ಯಾಲ್ಗೆ ಇಟ್ಬಿಟ್ರೆ ಸಾಕು, ಒಂದ್ ತಂತಿನಾರ ದಾರ ತಗೊಂಡ್ ಕಟ್ಟಿಬಿಟ್ರೆ ಮರಕ್ಕೆ, ಅದಕ್ಕೆ ತಾನೇ ಮನೆ ರೆಡಿ ಆಗಿರ್ತತಿ. ಅದೋಗಿ ಮೊಟ್ಟೆ ಹೊಣ್ ಪಕ್ಕ ಹಸಿರುಳನ ಹಿಡ್ಕೊಂಡೋಗಿ ಆ ಗೂಡ್ನೊಳಗಿಟ್ಟು ಅದ್ ಮಣ್ಣಿಲ್ಲಿ ಪ್ಯಾಕ್ ಮಾಡ್ಕೊಂತತಿ, ಆ ಪರೆ ಕಟ್ಟಿ ಉತ್ಪಾದನೆ ಮಾಡ್ಕೊಂತತಿ. ನಾವು ನಮ್ಮ ತೋಟದಲ್ಲಿ ಪರತಂತ್ರ ಜೀವಿತಗಳನ್ನ ಉಪಯೋಗಿಸಿದಾಗ ನಾವು ಯಾವ್ದೇ ರೀತಿ ಕಳೆನಾಶಕಗಳಾಗಿರ್ಬೋದು ಹದಿನೈದು ದಿವಸ ಏನು ಮಾಡಬಾರ್ದು ಅಲ್ಲ, ಯಾವಾಗ್ಲೂ ಮಾಡದಿದ್ರೆ ಉತ್ತಮ, ಬಾರಿ ಉತ್ತಮ. ಮಾಡೋದಾದ್ರೆ ಬೇವಿನ ಎಣ್ಣೆ ಹೊಡಿಬಹುದು, ಇದು ಏನೋ ಉಳಿ ಮಜ್ಜಿಗೆ ಹೊಡಿಬಹುದು. ಉಳಿ ಮಜ್ಜಿಗೆ ಏನೋ ಬಹಳ ಕೆಲಸ ಮಾಡ್ತತಿ, ಶಿಲೀಂಧ್ರಗಳ ನಾಶ ಮಾಡ್ತತಿ. ಆಮೇಲೆ ಇಂಗು ಬಿಸಿನೀರ ಕರಗಿಸಿ ತಗೊಂಡ್ ಹೋಗ್ಬೇಕು. ಒಟ್ಟು ಯಾವ್ದೇ ಅದಕ್ಕೆ ಜೀವಕ್ಕೆ ತೊಂದರೆ ಆಗದಂತ ಸಾವಯವ ಇವನ್ನೇ ಸಿಂಪಡಣೆ ಮಾಡಬೇಕು, ನಾವು ಯಾವ್ದೇ ರಾಸಾಯನಿಕ ಸಿಂಪಡಣೆ ಮಾಡಬಾರ್ದು. ನಾವು ವೆಂಚೂರಿ ಮೂಲಕ ಅಡಿಕೆ ಗಿಡಕ್ಕೆ ಒಂದ್ಸಲ ವಾಲ್ ತಿರುವಿದ್ರೆ 560 ಗಿಡ, 380 ಗಿಡಕ್ಕೆ ನಾವ್ ಎಷ್ಟ್ ವಾಲಿಗೆ ಓಪನ್ ಮಾಡ್ತಾವೋ ಅಷ್ಟ್ ವಾಲಿಗೆ ಹೋಗತಿ. ಅದು ನಾವು ಸೋಸಿ ಬಿಡ್ಬೇಕು, ಡ್ರಿಪ್ ಮೂಲಕನೇ ಬಿಡ್ಬೇಕು, ಡ್ರಿಪ್ ಮುಖಾಂತರ ಸ್ವಲ್ಪ ಎತ್ತರ ಮಾಡಿ ಡ್ರಮ್ ಇಟ್ಟು ತುಂಬಿಸಿ ಅದು ಎಳ್ಕೊಂಬಿಟ್ರೆ ಸಾಕು, ಎಳ್ಕೊಂಡು ಹೋಗ್ಬಿಡ್ತತಿ ಎಲ್ಲ. ನಾವ್ ಎಲ್ಲೆಲ್ಲಿ ವಾಲಿ ಬಿಡ್ತಾವ ಅಲ್ಲಿ ಈಗ ಲೇಬರ್ಸ್ ಖರ್ಚು ಕಡಿಮೆ ಬರ್ತತಿ. ಮೊದಲು ನಾನು ತುಂಬಿ ಹಾಕ್ಸ್ತಿದ್ದೆ ಬಕೆಟ್ನೆ ತುಂಬಿ, ಅವಾಗ ಬಹಳ ಖರ್ಚು ಬರೋದು, ಶ್ರಮ ನೋವು ಭುಜಾಲ ನೋಯವು. ಈಗ ಏನಲ್ಲ, ವೆಂಚೂರಿ ವಾಲ್ ಓಪನ್ ಮಾಡ್ಬಿಟ್ರೆ ಸೀದಾ ಅದನ್ನು ಈಗ ಯಾರ ಯೂಟ್ಯೂಬ್ನೇ ನೋಡಿ ನನ್ ಮಗ ತಗೊಂಬಂದ ಅದನ್ನ ಫಿಕ್ಸ್ ಮಾಡಿದ್ರೆ ನಮ್ಮೂರಾಗ ಒಂದ್ ಮೂರ್ನಾಲ್ಕು ಜನ ಮಾಡಿದ್ದಾರೆ. ಸೋಸ್ಬೇಕು, ಸೋಸಿ ಆ ಡ್ರಿಪ್ ಮುಖಾಂತರ ಬಿಡ್ಬೇಕು ಬಿಡ್ಬೇಕು. ಈ ಪರತಂತ್ರ ಜೀವಿಗಳ ಜೊತೆಗೆ ನೀವು ಈ ಜೀವಾಮೃತ, ಘನಜೀವ ಅಮೃತ, ಗ್ರೂಪ್ ಅಮೃತ ಇವನ್ನೆಲ್ಲ ಹುಳಿಮಜ್ಜಿಗೆ ಇಂಗು ಎಲ್ಲ ಬಿಡ್ತಾರೆ, ಇವನ್ನೆಲ್ಲ ಬಳಸ್ತಾ ಇದ್ರ. ಈ ಜೀವಾಮೃತ ಅದನ್ನೆಲ್ಲ ಯಾವ ರೀತಿ ಮಾಡ್ಕೋಬೇಕಾಗತ್ತೆ? ಜೀವಾಮೃತ ಅಂದ್ರೆ ದ್ವಿದಳ ಧಾನ್ಯದ ಹಿಟ್ಟು, 2 kg ಬೆಲ್ಲ, ಒಂದು 2 ಪುಟ್ಟಿ ಸಗಣಿ, ಒಂದು 20 liter ಗ್ವಾತ. 20 liter ಗ್ವಾತ, 10 liter ಆದ್ರೆ ಸಾಕು. ಮನೆ ದನ ಇದ್ರೆ ಯಾವ್ದಾದ್ರೆ ಆಕಳಿಂದ ಬೇಕಾಗಿಲ್ಲ, ಎಮ್ಮೆದು ಹಾಕ್ಬಹುದು, ಆಕಳಿಂದ ಹಾಕ್ಬಹುದು. ಚೆನ್ನಾಗಿ ಕಲಸಿ ಸೋಸೆ ಬಿಡ್ಬೇಕಂದ್ರೆ ಕೆಲವೆಲ್ಲ ಸಾವಯವ ಕೃಷಿಕರು ಹೇಳ್ತಾರೆ ದೇಶಿ ತಳಿಯ ಹಸುಗಳಿಂದ ಗಂಜಳಾದ್ರೆ ಚೆನ್ನಾಗಿ ಹಾಡು ಅಂತಾರೆ. ಸಿಗಬೇಕಲ್ಲ? ಅವು ಸಿಗಲ್ಲ, ಸಿಗ್ತವೆ ಕಮ್ಮಿ ಕಮ್ಮಿ. ಅದನ್ನೆಲ್ಲ ಎಷ್ಟು ದಿವಸ ಕಳಿಸಿ ನಂತರ ನಾವು ಭೂಮಿಗೆ? ಒಂದ್ ವಾರ. ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ಅದು ಸರ್ ಎಷ್ಟು ಕೊಟ್ಟರು ಒಳ್ಳೇದೇ, ಒಳ್ಳೇದೇ, ಅದಕ್ಕೆ ಲಿಮಿಟ್ ಇಲ್ಲ, ಲಿಮಿಟ್ ಇಲ್ಲ. ಅದಕ್ಕಿಂತ ಯಾವ್ದೇ ರೀತಿ ತೊಂದರೆನೂ ಆಗಲ್ಲ. ರಾಸಾಯನಿಕ ಗೊಬ್ಬರ ಆದ್ರೆ 250-300 gram ಲಾಸ್ಟ್. ಹೌದು, ಇದು ನೀನು 500 gram ಹಾಕಿದ್ರು, 2000 gram ಹಾಕಿದ್ರು, 5000 gram ಹಾಕಿದ್ರು ಅನುಕೂಲ ಆಗುತ್ತೆ. ಅದನ್ನೆಲ್ಲ ಡ್ರಿಪ್ ಮುಖಾಂತರ ಕೊಡ್ತೀರಾ? ಸೋಸಿ ಕೊಡ್ತವೆ. ಅದು ಡ್ರಿಪ್ ಒಳಗಡೆ ಏನು ಕಟ್ಕೊಳ್ಳೋದು? ಎಂಡ್ ಕ್ಯಾಪ್ ತೆಗೆದ್ಬಿಟ್ರೆ ಸೈಡ್ಗೆ ಹೋಗ್ಬಿಡ್ತತಿ. ಬೋರಿಂಗ್ ಸ್ಟಾರ್ಟ್ ಮಾಡಿದಾಗ ಎಂಡ್ ಕ್ಯಾಪ್ ತೆಗೆದ್ಬಿಟ್ರೆ ಸೈಡ್ಗೆ ಕಸ ಎಲ್ಲ ಹೊರಗೆ ಹೋಗ್ಬಿಡ್ತತಿ. ಜಲ್ದಿ ಕ್ಯಾಪ್ ಹಾಕ್ಬಿಟ್ರೆ ಇದು ಅಂದ್ರೆ ಸೋಸೆ ಬಿಡ್ತಾವ ನಾವು, ಹಂಗ ಬಿಡಲ್ಲ. ಸೋಸೆ ಬಿಡ್ಬೇಕು, ಚೆಕ್ ಮಾಡ್ಬೇಕು ಸರ್. ಒಂದ್ ಕೈಯ ಕೋಲ್ ಹುಡ್ಕೋಬೇಕ, ಹಿಂಗ್ ಕಡ್ಡಿ ಹಿಂಗ್ ಅಲ್ಲಾಡ್ಸಿ ಅಂತ ಅಲ್ಲಾಡ್ಸಿ ಅಂತ ಹೋಗ್ಬೇಕು ಕೋಲಿಲಿ. ಎರಡ್ ಸಲ ಅದನ್ನೇನು ಜನ ಕಿತ್ತು ಅದನ್ನ ಸಿಕ್ಸೋದು ಭಾರಿ ಕಷ್ಟ. ಹೌದು, ಹಂಗ್ ಮಾಡ್ಲಾರ್ದಲ್ಲ ಮಾಡ್ತಾರೆ. ಅದನ್ನ ಏನು ಒಂದ್ ಹೊರತ ಹೊಡೆದ್ಬಿಟ್ರೆ ಕೋಲಿಲಿ ಅದನ್ನ ಸ್ವಯಂ ಏನೋ ಹೊರಕ್ ಬರ್ತದೆ, ಕಸ ಹೊರಕ್ ಬಂದ್ಬಿಡ್ತತಿ. ನಾವು ಹಂಗ ಮಾಡ್ತಿದ್ವಿ ಮೊದ್ಲು, ನಿನ್ನೆ ಪ್ರಾಕ್ಟಿಕಲ್ ನಾವೇ ಹಿಂಗ್ ಒಂದ್ ವರ್ಷ ಮಾಡ್ತಾ ಹಂಗ ಬಂದ್ಬಿಡ್ತು. ಓ, ಹಿಂಗ ಮಾಡ್ಬೇಕು ಅಂತ ತಿಳ್ಕೊಂಡು. ಅಂದ್ರೆ ಈಗೆಲ್ಲ ಮೈಕ್ರೋಟೂಬ್ ಹಾಕೋದ್ರಿಂದ ಆತರ ಮಾಡ್ಬೋದು. ಈಗೆಲ್ಲ ಬೇರೆ ಬೇರೆ ಅದರಲ್ಲೇ ನೀರ್ ಚಿಮ್ಮ ಅಂತ ಅವೆಲ್ಲ ಬರ್ತಾವ ಅಂದ್ರೆ ಅವೆಲ್ಲ ಸಿಕ್ಕಂಬಿಡ್ತಾವ. ಅದರಿಂದ ಏನು ಭಾರಿ ಕಷ್ಟ, ಬಹಳ ಕಷ್ಟ, ವೇಸ್ಟ್ ಆಗತಿ, ಬೈಲಿಗೆ ಹೋಗತಿ, ಇದು ಸೀದಾ ಬುರುಕ್ಕೆ ಹೋಗತಿ, ಬುಡ್ಕೆ ಹೋಗುತ್ತೆ. ಇಸ್ರೇಲ್ ಮಾದರಿ, ಹೌದು, ಎರಡು ಬೇರು ಗಾಳಿ ಬೇರು, ಎರಡು ಮಣ್ಣಿನ ಬೇರು, ಎರಡು ನೀರಿನ ಬೇರು. ಆ ನೀರಿನ ಬೇರಿ ಸೀದಾ ಹೋಗತಿ ಡ್ರಿಪ್ ಮುಖಾಂತರ ಕೊಟ್ರೆ. ಮತ್ ನಾವು ಇಸ್ರೇಲ್ ಹೋಗಿ ನೋಡೋದ ಬೇಕಾಗಿಲ್ಲ, ಖರ್ಚು ಮಾಡಿ. ವಿದ್ಯೆ ಅನ್ನೋದು ಒಂದು ಸಮುದ್ರ, ನಾವು ಕಲ್ತ್ಕೊಳ್ಳೋದು ಒಂದು ಬಕ್ಸೆ. ಹೆಚ್ಚು ನಿಮ್ಮ ಜಮೀನಲ್ಲೆಲ್ಲ ಸಾವಯವ ಕೃಷಿ ಪದ್ಧತಿನ ಅಳವಡಿಸಿಕೊಂಡ್ರೆ ರಾಸಾಯನಿಕ ಪದ್ಧತಿನ ಎರಡನ್ನೂ ಮಾಡ್ತಾರೆ ಸರ್? ಎರಡನ್ನೂ ಮಾಡ್ತಾರೆ, ನಾವು ಎರಡನ್ನೂ ಮಾಡ್ತೀವಿ. ಎರಡನ್ನೂ ಮಾಡ್ತೀವಿ, ಬರೇ ಇದನ್ನೇ ಮಾಡಿದ್ರೆ ಹೊಟ್ಟೆ ತುಂಬಲ್ಲ. ಹೌದು, ಎರಡೂ ಮಾಡಿದ್ರೆ ಪಾಡು. ಮೊದಲು ಬರೀ ಅದ್ನ ಮಾಡ್ತಿದ್ವಿ, ಅದು ಇಳುವರಿ ಬಹಳ ಕಮ್ಮಿ ಆಯ್ತು. ಸುಳ್ಳು ಹೇಳ್ತಾರೆ, ಬರೇ ನಾವು ಅದ್ನ ಮಾಡ್ತೇವೆ ಅಂತ. ಆಗದಲ್ಲ, ಎರಡನ್ನೂ ಮಾಡಿದ್ರೆ ನೋಡ್ರಿ, ಡ್ರಮ್ ಮುಟ್ಟಿಟ್ಕೊಂಡು ಮಾಡ್ತದಾರೆ ಅಲ್ಲಿ ನಮ್ಮ ಸ್ನೇಹಿತರು, ಈಗಲೂ ಮಾಡ್ತಾರೆ. ಸಾಕ್ಷಿ ಸಮೇತ ಐತೆ ನೋಡ್ರಿ, ಇದು ಇವರು ಮಾಡ್ತಾರೆ. ನಮ್ದು ಇನ್ನು 25 ವರ್ಷ ಆಯ್ತು ಗೋಬರ್ ಗ್ಯಾಸ್ ಈಗಲೂ ಐತಿ. ನೀವೇನಾದ್ರೆ ಎಲ್ಲ ಒಂದು ಸಾವಯವ ಕೃಷಿಕರ ಬಳಗ ಆತರ ಏನಾದ್ರು ಮಾಡ್ಕೊಂಡಿದ್ರ? ಆಂಜನೇಯ ಅಂದ್ರೆ ಅದಾವ ನಾವು, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತಂದು ತೆಂಗು ಅಭಿವೃದ್ಧಿ ಒಕ್ಕೂಟದಾಗ ಅದೀನಿ. ಶರಣ ಸಮುದ್ರ ಅಂದ್ರೆ ಈಗ ನಾನು ಬಿಟ್ಟೆ, ಹೋಗಲ್ಲ, ಆದ್ರೂ ಕರೀತಾರ ಅವ್ರು, ಗೊಲ್ಲರ್ ಸಾಹೇಬ್ರು ಕರೀತಾರೆ ಫೋನ್ ಮಾಡಿ, ಹಿಂಗ ಕೊಡಜ್ಜಗ ಇದ್ಬಾರಿ ಶಂಕರಪ್ಪರೆ ಅಂತ. ನೀವೆಲ್ಲ ಸಾವಯವ ಕೃಷಿಕರೆಲ್ಲ ಕುತ್ಕೊಂಡ ಏನ್ ತರ ಚರ್ಚೆ ಮಾಡ್ತೀರಾ? ನೀನೇನ್ ಬೆಳೆದೆ, ನೀನೇನ್ ಬೆಳೆದೆ, ಎಷ್ಟ ಹಾಕಿದೆ, ಎಷ್ಟು ಇಳುವರಿ ಬಂತು ಕೇಳ್ತೀವಿ. ನೀನೇನ್ ತಪ್ಪು ಮಾಡ್ತಾ ಇದೀವಿ, ನಾವೇನ್ ತಪ್ಪು ಮಾಡ್ತೇವಿ, ಚರ್ಚೆ ಮಾಡ್ಕೊಂಡು ಸರಿಪಡಿಸಿ ಅಂತ. ಎಲ್ಲಾದ್ರೂ ಈ ಕೃಷಿ ಮೇಳಗಳು, ಈ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳ ಎಲ್ಲಾದ್ರೂ ನೀವು ಭಾಗವಹಿಸ್ತೀರಾ? ಹೋಗ್ತೀನಿ, ಹೋಗ್ತೀರಾ? ಅಲ್ಲೆಲ್ಲ ಸಾಕಷ್ಟು ವಿಷಯ ತಿಳ್ಕೊಂಬರ್ತೀವಿ. ಅವಾಗ ಗೊತ್ತಾಗದ್ ಮತ್ತೆ ನಮ್ಗೆಂಗ್ ಗೊತ್ತ, ಬಸಾಪಟ್ಟಣದು ನಮ್ಮ ಮಲೆಬೆನ್ನೂರು ಅಲವಟ್ಟಿಯಲ್ಲದು, ಅಲ್ಲಿ ಬರೀ ಒಂದು ಗೊದ್ದ ಹೇಳಿದ್ರು ನನ್ನ ಮಗಳು ಹಿಂಗ್ ಕೇಳ್ಕೊಂಬಂದ್ಲು, ಹಿಂಗ ಅಪ್ಪಾಜಿ ನಿಮ್ಮ ಹೊಲ್ದಾಗ ಭಾರಿ ಗೊದ್ದದ ಕಟಗೋರಿಬೇದವೆ, ಅವನ್ನ ಕಟ್ ಮಾಡೋದು ಗೊದ್ದ ಅಂದದ್ಕೆ ಗೊದ್ದ ಭಾರಿ ಕಷ್ಟ ಅದನ್ನ ಹಿಡಿಯೋದು, ಅದು ಮಳೆ ಬಂದಾಗ ಅಷ್ಟೇ ಹೊರಗೆ ಬರೋದು, ಎಲ್ಲ ಗೂಡ್ನೆ ಸೇರ್ಕೊಂಡಿರ್ತಾವ್, ಚಳಿಗಾಲದ ಹೊರಕೆ ಬರಲ್ಲ. ಬೆಲ್ಲದ ದ್ರಾವಣ ತಗೊಂಡೋಗಿ ಒಂದ್ ಕವರ್ನಾಗ ಇಟ್ಟು ಹಂಗ ಸ್ಟೋರೇಜ್ ಮಾಡ್ಕೊಂಡು ಜಾಲಿ ಮರದ ಹತ್ರ ಇರ್ತಾವ ಸರ್ ಗೊದ್ದ. ರೈತ ಬಾಂಧವರೇ ಅದನ್ನ ಕೇಳ್ರಿ, ಫಸ್ಟ್ ಜಾಲಿ ಮರದ ಹತ್ರ ಗೊದ್ದ ಸಿಗೋದು, ಗೊದ್ದ ಈ ಕಡಗಿರಿ ಬೀನ ಕಂಟ್ರೋಲ್ ಮಾಡ್ತತಿ, ಅವನ್ನ ಇಟ್ಕೊಂಡ್ ಬಳಸ್ಬೇಕು ನಮ್ ಜಮೀನಲ್ಲಿ. ಹುಳನು ತಿಂತದ ಗೊದ್ದ, ಈ ಏನ್ ಪಾಕಿಸ್ತಾನ ಸೈನಿಕ ಹುಳ ಅದಾವಲ್ಲ, ಅಲ್ಲಿಂದ ಪಂಜಾಬ್ ರೈತರು ಎಷ್ಟು ಕಷ್ಟದಾಗಿದ್ರು, ಮೆಕ್ಕೆಜೋಳ ಹೆಂಗ್ ತಿಂದು, ಅವನ್ನ ಗೊದ್ದ ತಿಂತತಿ ಮಿಡತೆ ಸೌದು. ಆ ಮಿಡತೆ ಕಂಟ್ರೋಲ್ ಅದೇ ಆ ಮೆಕ್ಕೆಜೋಳ, ಅದು ಗೊದ್ದ ತಂದು ಬಿಡ್ರಿ, ಒಂದ್ 15 ದಿವಸ ಸ್ಪ್ರೇ ಮಾಡಬಾರ್ದು. ಅವು ತಮ್ ಗೂಡು ಎಲ್ಲಾರ ದೂರ ಹೋಗಿ ಬಚಿಕೊಂಡ್ಬಿಡ್ತಾವ, ಅವಾಗ ಒಡದ್ರೊಟ್ಟಿಗೆ ಔಷಧಿನ ಮರಿಗಳು ಬದುಕಿಬಿಟ್ರೆ ಸಾಕು, ಸಾಕಾಗುತ್ತೆ. ಒಟ್ಟಾರೆಯಾಗಿ ನೀವು ಈ ಪರತಂತ್ರ ಜೀವಿಗಳನ್ನ ಬಳಸೋದ್ರಿಂದ ನಿಮ್ಮ ಕೃಷಿಯಲ್ಲಿ ಹೆಚ್ಚು ಇಳುವರಿ ಹೌದು, ರೋಗನು ಕಡಿಮೆ ನೋಡಕ್ಕೂ ಶೈನಿಂಗ್ ಕಾಣ್ತತಿ. ಮುಂದಿನ ಈ ತರ ಪರತಂತ್ರ ಜೀವಿಗಳನ್ನ ಬಳಸಿ ಕೃಷಿ ಮಾಡಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಎಲ್ಲರೂ ದಾವಣಗೆರೆ ಪ್ರಯೋಗಶಾಲೆಗೆ ಹೋಗ್ರಿ, ಸರ್ಕಾರ ಸಾವಿರಾರು ಖರ್ಚು ಮಾಡ್ತತಿ, ಲಕ್ಷಗಟ್ಲೆ ಅವನ್ ತಗೊಳ್ರಿ, ನೀವು ಬಳಸ್ರಿ. ಅಂದ್ರೆ ಎಲ್ಲರೂ ದಾವಣಗೆರೆಗೆ ಬಂದು ಕೊಂಡ್ಕೊಳಕ್ ಆಗಲ್ಲ, ಎಲ್ಲೆಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ, ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಹೋದ್ರೆ ಮಾಹಿತಿ ಮಾಹಿತಿ ಸಿಗ್ತತಿ. ಅದು ಸ್ಟೋರೇಜ್ ಮಾತ್ರ ದಾವಣಗೆರೆಗೆ ಸಹ, ದಾವಣಗೆರೆ ಎಲ್ಲಿ ಬೇಕಲ್ಲಿ ಇಟ್ಟರೆ ಬದುಕಕ್ ಸಾಧ್ಯ ಇಲ್ಲ, ಅಲ್ಲಿ ಉನ್ನತ ಒಂದು ಸ್ಟೋರೇಜ್ ಟೆಕ್ನಾಲಜಿ ಮೇಲೆ ಇಟ್ಟಿದ್ದಾರೆ. ಆಮೇಲೆ ಟ್ರ್ಯಾಪ್ ಅಂತ ಅಲ್ಲೇ ದಾವಣಗೆರೆಗೆ ಸಿಗೋದು, ಹರಿಹರದಾಗು ಸಿಕ್ತಿದ್ದು ಮೊದ್ಲು, ಈಗ ತಗೊಂಡ್ ಬಿಟ್ರು ಪಾಪ, ಅವ್ರು ತರಸದು ಬಿಟ್ರು, ಸಂತೋಷ್ ಕುಮಾರ್ ತರಿಸ್ತಿದ್ರು ಮೊದ್ಲು, ಈಗ ಬಿಟ್ಟಾರ ಅವ್ರು, ಖರ್ಚಾಗಲ್ಲ ಶಂಕರಪ್ಪರೆ ಏನ್ ಮಾಡೋಣ ಅಂತಾರೆ ರೈತರು. ನಮ್ಗೆ ಸ್ವಲ್ಪ ಖರ್ಚು ಹೋಗಕ್ ಬರೋದು, ಖರ್ಚು ಜಾಸ್ತಿ ಬಸ್ ಚಾರ್ಜ್ ಜಾಸ್ತಿ ಆದ್ರೂ ಹೋಗಿ ಅಲ್ಲಿ ತಗೊಂಬಂದು ಉಪಯೋಗಿಸ್ಕೊಂಡ್ರೆ ನಮ್ ಜಮೀನಲ್ಲಿ ಅನುಕೂಲ ಆಗುತ್ತೆ ಅಂತೀರ? ಈ ಮನೆಗಳಿಗೆ ಹುಣಸೆ ಹಣ್ಣೆಗ್ ಸಣ್ಣ ಜಿಟ್ ಇರ್ತಾವಲ್ಸ, ಅವ್ ಬಾಲೊಳ ಮೊಟ್ಟೆ ಇಡ್ತಾವ, ಬಟ್ಟೆಗಳಾಗ ಇಡ್ತಾವ, ಟವಲ್ನಾಗ ಇಡ್ತಾವ, ಬಹಳ ದಿವಸ ಖರ್ಚಾಗ್ಲಿಲ್ಲದ್ರೆ ಅಷ್ಟು ದೌಡ್ ಸೊಳೆ ಬೇಡ್ತಾವನ್ ಹೊಡಿಬೇಕು, ಇಲ್ಲಾಂದ್ರೆ ಆ ಜಿಟ್ಟಿನ ಟ್ರ್ಯಾಪ್ ಅಂತ ಸಿಗ್ತತೆ, ಇದೇ ದಾವಣಗೆರೆ ತೋಟಗರಿಗೆ ಆ ಟ್ರ್ಯಾಪ್ ಇಲ್ಲಿ ಇಟ್ಬಿಟ್ರೆ ಹಿಡಿದ್ ಬಿಡ್ತತ್ ಅಂದ್ ಜಿಟ್ಟಿನ ಅದನ್ನಾರ ಬಳಸ್ಬೋದು. ಹುಣಸೆ ಹಣ್ಣು ಇನ್ ಯಾರ ಮನೆಗರ ಇರ್ಲಿ ಒಳಗಿರ್ತಾವ ಆ ಜಿಟ್ಟಿ. ಒಟ್ಟಾರೆಯಾಗಿ ನೀವು ಈ ಜೈವಿಕ ಪರತಂತ್ರ ಜೀವಿಗಳನ್ನ ಉಪಯೋಗಿಸಿಕೊಂಡು ಬೆಳೆ ಬೆಳೀತಾ ಇದ್ರ, ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆ ಬೆಳೆ. ಮುಂದಿನ ಏನೇನು ಬೆಳೆಗಳಿಗೆ ಈ ತರ ಒಂದು ಜೈವಿಕ ಪರತಂತ್ರ ಜೀವಿಗಳನ್ನ ಅಳವಡಿಸ್ಕೋಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಸರ್? ಇನ್ನೊಂದು ವ್ಯಾಕ್ಯುಲಾಕರ್ ಅಂತ ಒಂದು ಕವರ್ ಸಿಗ್ತತಿ ಪೂನಾದಲ್ಲಿ, ಆ ನೋಡ್ರಿ ಆ ಕವರ್ನಾಗ ಇಟ್ಟುಬಿಟ್ರೆ ಆಗ್ಯದಾಗ ಜೋಳ ಇಟ್ಟಂಗ, ಅಕ್ಕಿ ಇಟ್ಟಂಗ, ರಾಗಿ ಇಟ್ಟಂಗ ಇರ್ತತಿ. ಅಕ್ಕಿ ಯಾರು ಇಡಲ್ಲ, ಈ ಜೋಳ ಇಡ್ತಾರ, ರಾಗಿ ಇಡ್ತಾರ ಆಗ್ಯದಾಗ. ಅದ್ ನೋಡ್ರಿ ಅದ್ರೊಳಗೆ ವರ್ಷಗಟ್ಲೆ ಇಟ್ಟರು ಒಂದ್ ಹುಳ ಆಗಲ್ಲ. ಯಾಕೆ? ಆ ಗಾಳಿ ಹೋತು ಅಂದಟ್ಗೆ ಜಲ್ದಿ ಹುಳ ಆಕತಿ, ಮತ್ತ ಅದ್ ಹೋಗಿ ಪೌಡರ್ ಹಾಕ್ತಾರ. ಏನ್ ಪೌಡರ್? ಬೌರಿಕ್ ಪೌಡರ್. ಬೌರಿಕ್ ಪೌಡರ್ ಕೆಮಿಕಲ್, ಕೆಮಿಕಲ್ ಅದನ್ನ ಮತ್ತೆ ಕ್ಯೂಸ್ ತೊಳಿಬೇಕು. ಅದ ನಮ್ ರೈತರು ತೊಳೆದ ನಾಲ್ಕೈದು ಸಲ ತೊಳೆದ್ರು ಅಂದ್ರೆ ಶುಗರ್ ತಿಂದಂಗ ಆಕತ್ ಅಕ್ಕಿನ ಅನ್ನ. ಹಂಗಾಗಿ

ಇರಬೇಕ ತೆಳ್ಳಗ ಹರುವ ಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಹೊಸ ಹೊಲದ